ಕಲ್ಲಂಗಡಿಯಲ್ಲಿ ಅನೇಕ ಹೂಗಳು ಬರ್ತವೆ, ಅದರಲ್ಲಿ ಗಂಡುವ ಇರ್ಬೋದು ಹೆಣ್ಣುವ. ಹೆಣ್ಣುವ ಬಂದರೂ ಕೂಡ ಒಂದು ಬಳ್ಳಿಯಲ್ಲಿ ಒಂದು 10-15 ಕಾಯಿಗಳು, ಸಣ್ಣ ಸಣ್ಣ ಕಾಯಿಗಳನ್ನು ನೋಡ್ತೀವಿ. ಅಂತ ಒಂದು ಸಮಯದಲ್ಲಿ ಕಾಯಿಗಳು ಏನಂತಂದ್ರೆ ಗಾತ್ರ ತುಂಬಾ ಕಡಿಮೆ ಆಗುತ್ತೆ. ಸರಿ, ನಮಗೆ ಒಂದೇ ಸಮನಾದ ಒಂದು ಕಾಯಿಗಳು ಬರುವುದಿಲ್ಲ, ಮತ್ತೆ ಬಂದಂತ ಒಂದು ಕಾಯಿಗಳು ಕೂಡ ಗಾತ್ರ ಸಣ್ಣದಾಗಿರುತ್ತೆ. ಸರಿ, ಹಾಗಾಗಿ ಏನಂತಂದ್ರೆ ಒಂದೇ ಸಮನಾದ ದೊಡ್ಡ ಗಾತ್ರದ ಹಣ್ಣುಗಳನ್ನು ನಾವು ಪಡಿಬೇಕು ಅಂತಂದ್ರೆ ಈ ಕವಲಿಗೊಂದಕ್ಕೆ ಒಂದು ಉತ್ತಮ ಆಕಾರದ ಒಂದೇ ಹಣ್ಣನ್ನು ಬಿಟ್ಟು ಉಳಿದವನ್ನ ನಾವು ತೆಗೀಬೇಕು. ಸರಿ, ಈ ರೀತಿ ಮಾಡಿದಾಗ ಒಂದು ಬಳ್ಳಿಯಲ್ಲಿ ಒಂದು 4 ಕವಲು ಅಥವಾ 5 ಕವಲು ಇತ್ತು ಅಂತಂದ್ರೆ ಒಂದು ಬಳ್ಳಿಗೆ ನಾವು 4-5 ಹಣ್ಣುಗಳನ್ನ, ಒಳ್ಳೆ ಗುಣಮಟ್ಟದ ಹಣ್ಣುಗಳನ್ನ ನಾವು ಪಡಿಬಹುದು. ಅದಕ್ಕೋಸ್ಕರ ನಾವು ತೆಳು ಮಾಡಬೇಕು. ಇನ್ನ ನೆಲದ ಮೇಲೆ ಹಣ್ಣುಗಳು ಇರ್ತಾವಲ್ಲ, ಹೌದು, ಕುತ್ಕೊಂಡಿರ್ತವೆ, ಕುತ್ಕೊಂಡು ಕೊಳಿತವೆ, ಇದನ್ನ ಹೇಗೆ ನಾವು ನಿವಾರಿಸ್ಕೋಬಹುದು ಅಂತ? ಸರಿ, ಇದು ನಿಮಗೆ ಗೊತ್ತಿರುವ ಹಾಗೆ ಈ ಕಲ್ಲಂಗಡಿ ಕೂಡ ಈ ಕುಂಬಳ ಜಾತಿಗೆ ಸೇರುವಂತ ಒಂದು ಬಳ್ಳಿ ಬೆಳೆ. ಆದ್ರೂ ಕೂಡ ಬೇರೆ ಈಗ ತಾವು ನೋಡಿರುವ ಹಾಗೆ ಸೋರೆಕಾಯಿ ಇರ್ಬೋದು ಅಥವಾ ಕುಂಬಳಕಾಯಿ ಇರ್ಬೋದು, ಅದೇ ರೀತಿ ಹೀರೆಕಾಯಿ ಇರ್ಬೋದು, ಇವನ್ನ ನಾವೇನ್ ಮಾಡ್ತೀವಿ ಅಂತಂದಾಗ ಚಪ್ರಕ್ಕೆ ಹಬ್ಸ್ಲಿಕ್ಕೆ ಬಿಡ್ತೀವಿ. ಆದ್ರೆ ಈ ಕಲ್ಲಂಗಡಿಯನ್ನ ನಾವು ಹಬ್ಸ್ಲಿಕ್ಕೆ ಬರೋದಿಲ್ಲ, ಅದನ್ನ ಆದಷ್ಟು ಕೂಡ ನೆಲದ ಮೇಲೆ ಬಿಟ್ಟಿರ್ತೀವಿ. ಇಂತ ಒಂದು ಸಮಯದಲ್ಲಿ ಏನಂತಂದಾಗ ನಾವು ಭೂಮಿ ಒಂದೇ ಸಮನೆ ತೇವ ಆಯ್ತು ಅಂತಂದಾಗ ನೆಲದ ಮೇಲೆ ಕುಳಿತಂತ ಒಂದು ಹಣ್ಣುಗಳು ಕೊಳಿತವೆ. ಸರಿ, ಇದನ್ನೇ ನಾವು ಯಾವ ರೀತಿ ನಿವಾರಿಸಬಹುದು ಅಂತಂದ್ರೆ ಈ ಹಣ್ಣುಗಳ ಕೆಳಭಾಗ, ಅಂದ್ರೆ ಹಣ್ಣು ಭೂಮಿ ಮೇಲೆ ಕೂತಿದೆ ಅಂತಂದ್ರೆ ಅದ್ರ ಕೆಳಭಾಗ ಸ್ವಲ್ಪ ಒಣ ಹುಲ್ಲನ್ನ ಹಾಕ್ಬೇಕು. ಒಣಹುಲ್ಲನ್ನ ಹರಡೋದ್ರಿಂದ ಸರಿ, ಅದು ಆ ನಂತರ ಏನಂತಂದ್ರೆ ಈ ಬಲಿತ ಕಾಯಿಗಳ ಮೇಲೂ ಕೂಡ ಸ್ವಲ್ಪ ಈ ಒಣ ಹುಲ್ಲನ್ನ ತೆಳುವಾಗಿ ಹಾಕ್ಬೇಕು. ಸರಿ, ಇದರಿಂದ ಇನ್ನೊಂದು ನಮಗೆ ಉಪಯೋಗ ಏನು ಅಂತಂದ್ರೆ ಮೇಲ್ಗಡೆ ಹಾಕೋದ್ರಿಂದ ಈ ಹಣ್ಣಿನ ನೊಣ ಮೊಟ್ಟೆ ಇಡೋದನ್ನ ನಾವು ದೂರ ಮಾಡಬಹುದು. ಮತ್ತೆ ಅದೇ ರೀತಿ ಈ ಬೇಸಿಗೆಯಲ್ಲಿ ಕೆಲವು ರೈತರು ಏನಂತಂದ್ರೆ ಫೆಬ್ರವರಿ ನಂತರ ಕೂಡ ನಾಟಿ ಮಾಡ್ತಾರೆ ಅಥವಾ ಬಿತ್ತನೆ ಮಾಡ್ತಾರೆ. ಅಂತ ಒಂದು ಸಮಯದಲ್ಲಿ ಬೇಸಿಗೆ ಬಿಸಿಲು ಜಾಸ್ತಿ ಇರುತ್ತೆ, ಜಳೆ ಜಾಸ್ತಿ ಇರುತ್ತೆ. ಸರಿ, ಆ ಸೂರ್ಯನ ಕಿರಣಗಳು ಹಣ್ಣಿನ ಮೇಲೆ ಬಿದ್ದು ಆಗುವ ಈ ಕಲೆಗಳನ್ನು ಕೂಡ ನಾವು ತಪ್ಪಿಸಬಹುದು. ಸರಿ, ಹಾಗಾಗಿ ನಾವೇನು ಅಂತಂದ್ರೆ ಈ ಹಣ್ಣುಗಳನ್ನ ಕೊಳಿಯುವುದನ್ನ ನಿವಾರಣೆ ಮಾಡಬೇಕು ಅಂತಂದಾಗ ಈ ಕೆಳಗಡೆ ಕೆಳಗೆ ಹುಲ್ಲನ್ನು ಸ್ವಲ್ಪ ಹಾಕ್ಬೇಕು, ಒಣ ಹುಲ್ಲನ್ನು. ಇನ್ನ ಮುಖ್ಯವಾಗಿ ಈಗ ಹೂ ಬರುವಾಗ ಮತ್ತೆ ಈ ಕಾಯಿ ಕಟ್ಟುವಾಗ ಜೇನು ಪೆಟ್ಟಿಗೆ ಇಡೋದ್ರಿಂದ ಕೂಡ ಅನುಕೂಲ ಆಗುತ್ತೆ, ಇದರಿಂದ ಇಳುವರಿ ಹೆಚ್ಚಾಗುತ್ತೆ ಅಂತ ನಾವು ಕೇಳ್ತಾ ಇರ್ತೀವಿ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತೀರ? ಅದು ಖಂಡಿತವಾಗಿಯೂ ನಿಜನೇ, ಯಾಕೆಂದ್ರೆ ಕಲ್ಲಂಗಡಿ ಪರಕೀಯ ಪರಾಗಸ್ಪರ್ಶ ಗುಣವುಳ್ಳಂತ ಒಂದು ಬೆಳೆ. ಸರಿ, ಹಾಗಾದ್ರೆ ಗಂಡು ಹೂವು ಹೆಣ್ಣು ಹೂವು ಪ್ರತ್ಯೇಕವಾಗಿರ್ತವೆ, ಅದು ಪರಾಗಸ್ಪರ್ಶ ಆಗ್ಬೇಕು. ಆ ಪರಾಗಸ್ಪರ್ಶಕ್ಕೆ ಈ ಜೇನು ಮತ್ತೆ ಇತರ ಒಂದು ಪತಂಗಗಳು ಸಾಕಷ್ಟು ಕೊಡುಗೆಯನ್ನು ಕೀಟಗಳು. ಸರಿ, ಹಾಗಾಗಿ ನಾವು ಹೂ ಬರುವಾಗ ಮತ್ತು ಕಾಯಿ ಕಟ್ಟುವಾಗ ಎಕರೆಗೆ 1-2 ಜೇನು ಪೆಟ್ಟಿಗೆಗಳನ್ನ ಇಡೋದ್ರಿಂದ ಸರಿ ಪರಾಗಸ್ಪರ್ಶ ಚೆನ್ನಾಗಿ ಆಗೋದಲ್ದೆ ಸರಿ ಈ ವಿಕೃತಾಕಾರದ ಅಂದ್ರೆ ಈ ಡೊಂಕು ಡೊಂಕು ಹಣ್ಣುಗಳನ್ನು ನಾವು ನಿವಾರಿಸಬಹುದು, ಮತ್ತೆ ಹೆಚ್ಚಿನ ಒಂದು ಇಳುವರಿಯನ್ನು ಕೂಡ ನಾವು ಪಡೆಯಬಹುದು. ಇನ್ನು ಸಸ್ಯ ಸಂರಕ್ಷಣೆ ಬಂದರೆ ಈ ಕಲ್ಲಂಗಡಿಯ ಬೆಳೆಗೆ ತೊಂದರೆ ಕೊಡುವಂಥ ಮುಖ್ಯವಾದ ಕೀಟಗಳು ಯಾವ್ಯಾವು ಅಂತೀರಿ? ಇದರಲ್ಲಿ ಈ ಬೆಳೆಯನ್ನು ಬಾಧಿಸುವಂಥ ಒಂದು ಮುಖ್ಯವಾದ ಕೀಟಗಳು ಅಂತಂದಾಗ ಸಸ್ಯ ಹೇನು, ಥ್ರಿಪ್ಸ್, ಕುಂಬಳದುಂಬಿ, ಹಾವಿನಾಕಾರದ ಸುರಂಗದ ಹುಳ ಅಂದರೆ ಹಾವಿನ ಹುಳ ಅಂತಾರಲ್ಲ, ಮತ್ತು ಈ ಹಣ್ಣಿನ ನೊಣ, ಇವು ಮುಖ್ಯವಾದ ಒಂದು ಕೀಟಗಳು. ಅಂದರೆ ಇವುಗಳನ್ನು ನಾವು ಹೇಗೆ ನಿವಾರಣೆ ಮಾಡ್ಕೋಬಹುದು ಅಂತಾರೆ? ಸರಿ, ಇದರ ಹತೋಟಿ ಬಗ್ಗೆ ಹೇಳಬೇಕು ಅಂತಂದಾಗ ಈ ಬಿತ್ತನೆ ಮಾಡುವ ಮುಂಚೆ ಸಾಲುಗಳಿಗೆ ಅಥವಾ ಪಾತಿಗಳಿಗೆ ಎಕರೆಗೆ 100-150 ಕೆಜಿ ಬೇವಿನ ಹಿಂಡಿ ಅಥವಾ ಈ ಬೇವಿನ ಹಿಂಡಿ ಸಿಕ್ಕಿಲ್ಲ ಅಂತಂದಾಗ 8 ಕೆಜಿ ಕಾರ್ಬೋಫ್ಯೂರಾನ್ ಹರಳನ್ನು ನಾವು ಮಣ್ಣಿಗೆ ಸೇರಿಸೋದ್ರಿಂದ ಗೊಣ್ಣೆ ಹುಳ ಮತ್ತೆ ಅದೇ ರೀತಿ ಈ ಬೇರು ಗಂಟು ಜಂತು ರೋಗವನ್ನು ನಿವಾರಿಸಬಹುದು. ಸರಿ, ಈ ಸಸ್ಯ ಏನು, ಥ್ರಿಪ್ಸ್ ಹಾಗೂ ಇನ್ನಿತರ ರಸ ಹೀರುವ ಕೀಟಗಳ ಬಾಧೆಗೆ 4% ಬೇವಿನ ಕಷಾಯ ಅಥವಾ 1.5 ಗ್ರಾಂ ಅಸಿಫೇಟ್ ಅಥವಾ 1.5 ಮಿಲಿಲೀಟರ್ ಇಮಿಡಾಕ್ಲೋಫಿಡ್ ಅಥವಾ 2 ಮಿಲಿಲೀಟರ್ ಡೈಮಿಥೇಟ್ ಅನ್ನ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ನಾವು ಹತೋಟಿ ಮಾಡಬಹುದು. ಈ ಕುಂಬಳದುಂಬಿ ಕೀಟಕ್ಕೆ 4 ಗ್ರಾಂ ಕಾರ್ಬರಿಲ್ ಅನ್ನ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಈ ಹಾವಿನಾಕಾರದ ಸುರಂಗದ ಹುಳು ಅಂತ ಹೇಳಿದೆ, ಇದರ ಬಾಧೆಗೆ 4% ಬೇವಿನ ಬೀಜದ ಕಷಾಯ ಅಥವಾ 1% ಬೇವಿನ ಸೂಪು ಅಥವಾ 0.5 ಮಿಲಿಲೀಟರ್ ಇಮಿಡಾಕ್ಲೋಫಿಡ್ ಅನ್ನ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇದರ ಹತೋಟಿ ಬಾರದಿದ್ದಲ್ಲಿ ಅಂದ್ರೆ ಇದು ಸಿಂಪರಣೆ ಮಾಡಿದ್ಮೇಲೆ ಹತೋಟಿ ಬಾರದೆ ಇದ್ದರೆ ಮತ್ತೊಮ್ಮೆ ಒಂದು 15 ದಿನಗಳ ನಂತರ ಇನ್ನೊಂದು ಸಿಂಪರಣೆಯನ್ನು ನಾವು ಮಾಡಬೇಕು. ಹಣ್ಣು ನೊಣದ ನಿಯಂತ್ರಣಕ್ಕಾಗಿ ಎಕರೆಗೆ 4-5 ಮೋಹಕ ಬಲೆಗಳನ್ನು ಅಲ್ಲಲ್ಲಿ ತೂಗು ಹಾಕಬೇಕು. ಸರಿ, ಪ್ರತಿ ಬಲೆಗೆ 100 ಮಿಲಿಲೀಟರ್ ಕೀಟನಾಶಕದ ದ್ರಾವಣವನ್ನು ನಾವು ಉಪಯೋಗಿಸಬೇಕಾಗುತ್ತೆ. ಅಂದ್ರೆ ಇದು 1 ಲೀಟರ್ ನೀರಿಗೆ 1 ಮಿಲಿಲೀಟರ್ ಈ ಮಿಥೈಲ್ಯುಜಿನಾಲ್ ಅಂತ ಹೇಳಿ, ಅಂದ್ರೆ ಕೀಟಾಕರ್ಷಕ ರಾಸಾಯನಿಕ. ಅದರ ಜೊತೆಗೆ ನಾವೇನಂದ್ರೆ ಕೀಟನಾಶಕವನ್ನು ಕೂಡ ಸ್ವಲ್ಪ ಸೇರಿಸಬೇಕು. ಅದು ಮತ್ತೆ 4 ಗ್ರಾಂ ಕಾರ್ಬರಿಲ್ ಅನ್ನು ಬೆರೆಸಿದ ಒಂದು ದ್ರಾವಣವನ್ನು ನಾವು ಮಾಡಿಕೊಂಡು ಆ ದ್ರಾವಣವನ್ನು 100 ಮಿಲಿಲೀಟರ್ ಅನ್ನು ಒಂದು ಮೋಹಕ ಬಲೆಗೆ ಹಾಕಬೇಕು. ಸರಿ, ಮೋಹಕ ಬಲೆಗಳನ್ನು ಅಳವಡಿಸಿಕೊಳ್ಳಿಲ್ಲ ಅಂತಂದಾಗ ಸರಿ ನಾವೇನಂತಂದ್ರೆ 1 ಲೀಟರ್ ನೀರಿಗೆ 2 ಮಿಲಿಲೀಟರ್ ಮೆಲಾಥಿಯಾನ್ ಅಥವಾ 4 ಗ್ರಾಂ ಕಾರ್ಬರಿಲ್ ಅಥವಾ 1 ಮಿಲಿಲೀಟರ್ ಡೆಲ್ಟಾ ಮೆಥಿನ್ ಅನ್ನು 10 ಗ್ರಾಂ ಬೆಲ್ಲದೊಂದಿಗೆ ಬೆರೆಸಿ ಅದನ್ನು ನಾವು ಸಿಂಪರಣೆ ಮಾಡೋದ್ರಿಂದ ಕೂಡ ಈ ಹಣ್ಣಿನ ನೊಣೆಯನ್ನು ನಾವು ಹತೋಟಿ ಮಾಡಬಹುದು. ಬೆಲ್ಲ ಸಿಗಲಿಲ್ಲ ಅಂದ್ರೆ ಸಕ್ಕರೆ ಕೂಡ ಹಾಕಬಹುದು. ಅಂದ್ರೆ ಅವು ಸಿಹಿಗೆ ಆಕರ್ಷಣೆ ಆಕರ್ಷಣೆಗೋಸ್ಕರ ಆಕರ್ಷಣೆ ಆಗ್ತವೆ. ಅವಾಗ ರಾಸಾಯನಿಕ ಜೊತೆಗಿರೋದ್ರಿಂದ ಅದರಿಂದ ಸಾಯ್ತವೆ. ಇನ್ನು ಕಲ್ಲಂಗಡಿ ಬೆಳೆಗೆ ಬರುವಂತಹ ಮುಖ್ಯವಾದ ರೋಗಗಳು ಯಾವ್ಯಾವ ಅಂತಾರೆ? ಸರಿ, ಕಲ್ಲಂಗಡಿಗೆ ಬರುವಂತಹ ಒಂದು ಮುಖ್ಯವಾದ ರೋಗಗಳು ಅಂತಂದಾಗ ಫ್ಯೂಚೇರಿಯಂ ಬಾಡಿ ರೋಗ, ಬೂದು ರೋಗ, ಬೂಜು ತುಪ್ಪಟ ರೋಗ, ಸುಳಿ ಕೊಳೆ ನಂಜು ರೋಗ, ಎಲೆಚುಕ್ಕೆ ರೋಗ ಮತ್ತು ಈ ಬೇರುಗಂಟು ಜಂತು ಹುಳು ರೋಗ. ಇವಿಷ್ಟು ಮುಖ್ಯವಾದ ಒಂದು ರೋಗಗಳು. ಇತ್ತೀಚೆಗೆ ಈ ರೋಗಗಳಿಂದನೇ ನಮ್ಮ ರೈತರು ಈ ಕಲ್ಲಂಗಡಿಯನ್ನು ಬೆಳೆಯೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂತಂದ್ರೆ ಕೂಡ ತಪ್ಪಾಗಲಾರದು. ಅಂದರೆ ಈ ರೋಗಗಳನ್ನು ನಾವು ಹೇಗೆ ಹತೋಟಿ ಮಾಡ್ಕೋಬೋದು ಅಂತ? ಸರಿ, ಇವುಗಳ ಹತೋಟಿ ಬಗ್ಗೆ ಹೇಳಬೇಕು ಅಂದಾಗ ಈ ಬೂದು ರೋಗದ ನಿಯಂತ್ರಣಕ್ಕೆ ನಾವು 1 ಮಿಲಿಲೀಟರ್ ಡೈನೋಕಾಫ್ ಅಥವಾ 1 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಎಲೆಚುಕ್ಕೆ ರೋಗ ಕಂಡು ಬಂದಾಗ 2.5 ಗ್ರಾಂ ಮ್ಯಾಂಕೋಜಬ್ ಅಥವಾ 2.5 ಗ್ರಾಂ ಕ್ಲೋರೋಥಲಿನ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಈ ಸುಳಿ ಕೊಳೆ ನಂಜು ರೋಗ ತಡೆಗಟ್ಟಲು ರೋಗ ಬಂದ ಗಿಡಗಳನ್ನು ನಾವು ಕಿತ್ತು ನಾಶಪಡಿಸಬೇಕು. ಹಾಗೂ ರೋಗ ಹರಡದ ಹಾಗೆ ನಿಯಂತ್ರಿಸಲು 1 ಮಿಲಿಲೀಟರ್ ಪೆಪೋಫ್ರೋನಿಲ್ ಅಥವಾ 1.5 ಗ್ರಾಂ ಅಸಿಫೇಟ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಯಾಕಂದ್ರೆ ಈ ಸುಳಿ ಕೊಳೆ ನಂಜು ರೋಗ ಇದು ಈ ರಸ ಇರುವ ಕೀಟಗಳಿಂದ ಹರಡೋದ್ರಿಂದ ನಾವು ಆದಷ್ಟು ಕೂಡ ಈ ಕೀಟನಾಶಕವನ್ನು ನಾವು ಸಿಂಪರಣೆ ಮಾಡಿ ಇದನ್ನ ಹರಡದಂಗೆ ತಡಿಬೇಕಾಗುತ್ತೆ. ಅದೇ ರೀತಿ ಈ ಫ್ಯೂಚೇರಿಯಂ ಬಾಡು ರೋಗ ಕಂಡು ಬಂದಾಗ ಬಾಧಿತ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು. ಇತರೆ ಗಿಡಗಳಿಗೆ ಬುಡ ನೆನೆಯುವ ಹಾಗೆ 100 ರಿಂದ 150 ಮಿಲಿಲೀಟರ್ ಈ ಶೇಕಡ 0.1 ಕಾರ್ಬನ್ ಡೈಜಿಯಂ ಅನ್ನು ಅಂದರೆ 1 ಗ್ರಾಮ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ನಾವು ಸುರಿಯಬೇಕು. ಇನ್ನು ಬೂಜು ತುಪ್ಪಟ ರೋಗದ ಹತೋಟಿಗೆ ರೋಗ ಕಂಡು ಬಂದ ತಕ್ಷಣ 2 ಗ್ರಾಂ ಮೆಟಲಾಕ್ಸಿಲ್ ಅದರ ಜೊತೆಗೆ ಅದು ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ಸೈಮಾಕ್ಸಿಲ್ ಪ್ಲಸ್ ಮ್ಯಾಂಕೋಜಿಬ್ ಅಂದರೆ ಇವು ಸಂಯುಕ್ತ ಶಿಲೀಂಧ್ರ ನಾಶಕಗಳನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಇದನ್ನು ನಾವು ಹತೋಟಿ ಮಾಡಬಹುದು. ಈ ರೋಗಗಳ ಹಾವಳಿ ಇರುವಂತವರು ಈಗ ರೋಗ ನಿರೋಧಕ ತಳಿ ಇದೆ ಅರ್ಕಮಾಣಿಕ್, ಹೌದು, ಅದನ್ನ ಬಳಸ್ಕೋಬಹುದು. ಕೆಲವೊಂದು ರೋಗಗಳಿಗೆ ನಾವು ಅದನ್ನು ಬಳಸ್ಕೋಬಹುದು. ಯಾವುದು? ಈ ಬೂಜು ತುಪ್ಪಟ ರೋಗಕ್ಕೆ. ಸರಿ, ಆದ್ರೆ ಈ ಫ್ಯೂಚೇರಿಯಂ ಬಾಡು ರೋಗ ಮಣ್ಣಿಂದ ಬರುತ್ತೆ, ಅದಕ್ಕೆ ಏನು ಅಂತಂದಾಗ ಅದು ನಾವು ಕೆಲವೊಂದು ಶಿಲೀಂಧ್ರ ನಾಶಕಗಳನ್ನ ನಾವು ಬಳಕೆ ಮಾಡ್ಕೋಬೇಕಾಗುತ್ತೆ. ಇನ್ನು ಈ ಹೂವು ಮತ್ತೆ ಕಾಯಿ ಕಟ್ಟುವಂತ ಹಂತದಲ್ಲಿ ಕೀಟನಾಶಕಗಳನ್ನ ಬೆಳಗ್ಗೆ ಹೊತ್ತು ಸಿಂಪರಣೆ ಮಾಡಬಾರದು ಅಂತ ಹೇಳ್ತಾರೆ, ಇದು ಯಾಕೆ ಅಂತೀರಿ? ಸರಿ, ಈಗ ನಾನು ಆಗ್ಲೇ ಹೇಳಿದೆ, ಇದೊಂದು ಪರಕೀಯ ಪರಾಗಸ್ಪರ್ಶ ಒಂದು ಗುಣಧರ್ಮ ಇರುವಂತಹ ಒಂದು ಬೆಳೆ ಅಂತ ಹೇಳಿ. ಸರಿ, ಹಾಗಾಗಿ ಏನಂತಂದಾಗ ನಾವು ಆದಷ್ಟು ಕೂಡ ಈ ಜೇನುನೊಣ ಮತ್ತು ಇನ್ನಿತರ ಪತಂಗಗಳು ಪರಾಗಸ್ಪರ್ಶಗೆ ಅನುವು ಮಾಡ್ತವೆ, ಅಂದ್ರೆ ಅನುಕೂಲ ಮಾಡಿಕೊಡ್ತವೆ. ಸರಿ, ನಾವು ಬೆಳಗ್ಗೆ ಹೊತ್ತು ಸಿಂಪರಣೆ ಮಾಡಿದಾಗ ಏನಂತಂದಾಗ ಇವನ್ನ ದೂರ ಇಟ್ಟಂಗೆ ಆಗುತ್ತೆ. ಆಗ ಅಸಮರ್ಪಕ ಪರಾಗಸ್ಪರ್ಶ ಆಗಿ ಈ ವಿಕೃತಾಕೃತಿ ಅಂದ್ರೆ ಈ ಡೊಂಕು ಹಣ್ಣುಗಳು ಬರ್ತವೆ, ಅದು ಅಲ್ದಿರ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಹೂ ಬಂದ ನಂತರ ಆದಷ್ಟು ಕೂಡ ಮಧ್ಯಾಹ್ನದ ಹೊತ್ತು ಅಥವಾ ಸಂಜೆ ಹೊತ್ತು ನಾವು ಸಿಂಪರಣೆ ಮಾಡಬೇಕು. ಸರಿ, ಹೂ ಬರದೇ ಇರುವಾಗ ನಾವು ಬೆಳಗ್ಗೆ ಹೊತ್ತು ಕೂಡ ನಾವು ಸಿಂಪರಣೆ ಮಾಡಬಹುದು. ಇನ್ನು ಮಾಗದಂತ ಹಣ್ಣುಗಳನ್ನ ಬಳ್ಳಿಗಳಲ್ಲಿ ಯಾವ ರೀತಿ ಗುರುತಿಸಬಹುದು ಅಂತ, ಯಾಕೆಂದ್ರೆ ಇದು ಬಣ್ಣ ಅಷ್ಟು ತಿರುಗೋದಿಲ್ಲ ಇದ್ರ? ಹೌದೌದು, ಇದು ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಈಗ ನಾವು ಬೇರೆ ಹಣ್ಣುಗಳಂಗೆ ಈಗ ತಡೆಪಾಯದು ಮಾವಿನ ಹಣ್ಣು ಇರ್ಬೋದು ಅಥವಾ ಪಪ್ಪಾಯ ಬಣ್ಣ ಚೆನ್ನಾಗಿ ಅಲ್ಲಿ ಏನಂತಂದಾಗ ಬಲಿತ ಕಾಯಿಗಳನ್ನ ಕಿತ್ತು ಮನೆಯಲ್ಲೇ ನಾವು ಹಣ್ಣು ಮಾಡಿಸಬಹುದು. ಆದ್ರೆ ಈ ಕಲ್ಲಂಗಡಿ ಆಯ್ತು, ಅದೇ ರೀತಿ ನೀವು ದ್ರಾಕ್ಷಿ ಆಯ್ತು, ಅದೇನಂತಂದಾಗ ಬಳ್ಳಿಯಲ್ಲೇ ಕೂಡ ಹಣ್ಣಾಗಿರ್ಬೇಕು, ನಂತರನೇ ನಾವು ಕಟಾವು ಮಾಡ್ಬೇಕಾಗುತ್ತೆ. ಈ ಕಲ್ಲಂಗಡಿಯಲ್ಲಿ ತಾವು ಹೇಳಿದಾಗ ಹಣ್ಣಾದ್ರೂ ಕೂಡ ಬಣ್ಣ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಕಲ್ಲಂಗಡಿ ಹಣ್ಣುಗಳು ಬಳ್ಳಿಯಲ್ಲೇ ಹಣ್ಣಾದಾಗ ಮಾತ್ರ ಕಟಾವು ಮಾಡಬೇಕಾಗುತ್ತೆ. ಸರಿ, ಮಾಗಿದ ಹಣ್ಣುಗಳನ್ನು ಗುರುತಿಸಲು ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕು. ಸರಿ, ಒಂದೇನು ಅಂತಂದಾಗ ಈ ಕೈ ಬೆರಳಿನ ಗೆಣ್ಣಿನಿಂದ ಹಣ್ಣನ್ನು ತಟ್ಟಿದಾಗ ಮಂದ ಶಬ್ದ ಬರಬೇಕು. ಗಣ್ಣಲ್ಲಿ ಪಟ್ ಪಟ್ ಅಂತ ಹೊಡೆದಾಗ ಅದು ಮಂದ ಶಬ್ದ ಬರಬೇಕು. ಹಣ್ಣು ತೊಟ್ಟಿನ ಹತ್ತಿರವಿರುವ ಈ ಲತಾ ತಂತು ಅಂದ್ರೆ ಹೇಗೆ ಆಂಗ್ಲ ಭಾಷೆಯಲ್ಲಿ ಟೆಂಡ್ರಿಲ್ ಅಂತೇವೆ, ಈಗ ಈ ಕುಂಬಳ ಜಾತಿ ಒಂದು ತರಕಾರಿ ಬೆಳೆಗಳನ್ನು ನೋಡಿದಾಗ ಅಲ್ಲೇನು ಅಂತಂದಾಗ ಸಣ್ಣ ಸಣ್ಣ ಬೇರುಗಳು ಬಂದಿರುತ್ತೆ ತೊಟ್ಟ ಹತ್ರ. ಸರಿ, ಅದೇನಂದ್ರೆ ಒಣಗೋಗಿರ್ಬೇಕು. ಸರಿ, ಯಾವಾಗ ಹಣ್ಣಾಗ್ಲಿಕ್ಕೆ ಬಂದಿರುತ್ತೋ ಅದು ಒಣಗಿರುತ್ತೆ. ಸರಿ, ಇನ್ನೊಂದು ಅಂಶ ಅಂತಂದಾಗ ಈ ಭೂಮಿ ಮೇಲೆ ಕುಳಿತ ಹಣ್ಣಿನ ತೊಗಟೆಯ ಭಾಗವು. ಸರಿ, ಯಾವಾಗಲೂ ಕೂಡ ಭೂಮಿ ಮೇಲೆ ಹಣ್ಣು ಕೂತಿದೆ ಅಂತಂದಾಗ ಅದ್ರ ಕೆಳಗಿನ ಭಾಗ ಬಿಳಿ ಬಣ್ಣದಾಗಿರುತ್ತೆ, ಯಾಕಂದ್ರೆ ಅದಕ್ಕೆ ಸೂರ್ಯನ ಒಂದು ಕಿರಣಗಳು ಬೀಳದೆ ಇರೋದ್ರಿಂದ. ಸರಿ, ಅದು ಬಿಳಿ ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಸರಿ, ಹಾಗಾಗಿ ಈ ಮೂರಲ್ಲಿ ಯಾವುದಾದ್ರೂ ಒಂದು ಅಂಶವನ್ನ ಗಮನಿಸಿ ನಾವು ಹಣ್ಣುಗಳನ್ನ ಕಟಾವು ಮಾಡಬೇಕು. ಸರಿ, ರೈತರು ಏನಂತಂದಾಗ ಸಹಜವಾಗಿ ಈ ಕಲ್ಲಂಗಡಿ ಬೆಳೀತಾ ಇರುವಂತಹ ರೈತರಿಗೆ ಅದು ಅನುಭವದ ಮೇಲೆ ಗೊತ್ತಾಗ್ಬಿಡುತ್ತೆ, ಅವರು ಕೇಳ್ತಾರೆ. ಸರಿ, ಅಲ್ಲದೆ ಈ ಹಣ್ಣು ನಾವು ಕೊಯ್ಲು ಮಾಡಬೇಕಾದ್ರೆ ಈ ರೈತರು ಇನ್ನೊಂದು ಗಮನಿಸಬೇಕು, ಹಿಂದಿನ ದಿವಸ ನಾವು ತೋಟಕ್ಕೆ ನೀರು ಹಾಯಿಸಬಾರ್ದು. ಸರಿ, ಇದರಿಂದ ಏನಾಗ್ತದೆ ಅಂತಂದಾಗ ಈ ಹಣ್ಣುಗಳನ್ನ ಕೊಯ್ಲು ಮಾಡಿ ಸಾಗಾಣಿಕೆ ಮಾಡುವಾಗ ಈ ಹಣ್ಣುಗಳು ಸೀಳ್ತಾವೆ. ಅದು ಆದಷ್ಟು ಕೂಡ ಹಣ್ಣುಗಳು ಹೆಚ್ಚಿನ ಒಂದು ನೀರನ್ನು ಹೇಳ್ಕೊಳ್ಳೋದ್ರಿಂದ ಸರಿ ಸೀಳ್ತಾವೆ. ಹಾಗಾಗಿ ಹಿಂದಿನ ದಿವಸ ನೀರನ್ನು ಹಾಯಿಸಬಾರದು. ಅದು ಅಲ್ಲದೆ ಈ ಹಣ್ಣುಗಳನ್ನು ಆದಷ್ಟು ಈ ಬೆಳಗಿನ ಹೊತ್ತು ಕೊಯ್ಲು ಮಾಡೋದ್ರಿಂದ ಹೆಚ್ಚಿನ ದಿವಸ ನಾವು ಶೇಖರಣೆ ಮಾಡಬಹುದು. ಸರಿ, ಸಂಜೆ ಹೊತ್ತು ಮಾಡೋದಕ್ಕಿಂತ ಬೆಳಗಿನ ಹೊತ್ತು ನಾವು ಕೊಯ್ಲು ಮಾಡಬೇಕಾಗುತ್ತೆ. ಈಗ ಇಷ್ಟೆಲ್ಲ ಬೇಸಾಯ ಕ್ರಮಗಳ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಹೌದು, ಈ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರೆ ಎಷ್ಟು ಇಳುವರಿ ಪಡಿಬಹುದು ಅಂತೀರಿ? ಸರಿ, ಈಗ ಸುಧಾರಿತ ತಳಿಗಳನ್ನು ಏನಾದರೂ ರೈತರು ಅಳವಡಿಸ್ಕೊಂಡ್ರೆ ಎಕರೆಗೆ ಸರಾಸರಿ 15-20 ಟನ್ ಇಳುವರಿಯನ್ನು ಪಡಿಬಹುದು. ಇನ್ನು ಈ ಹೈಬ್ರಿಡ್ ತಳಿಗಳಾದರೆ ಎಕರೆಗೆ 30 ಟನ್ ಇಳುವರಿಯನ್ನು ಸರಾಗವಾಗಿ ಅವರು ಪಡೆಯಬಹುದು. ಈಗ ಒಂದು ಎಕರೆನಲ್ಲಿ ನಾವು ಕಲ್ಲಂಗಡಿ ಬೇಸಾಯ ಮಾಡಿದ್ರೆ ಖರ್ಚು ಎಷ್ಟು ಬರುತ್ತೆ, ನಮಗೆ ಖರ್ಚೆಲ್ಲ ತೆಗೆದು ಆದಾಯ ಎಷ್ಟು ಬರ್ಬೋದು ಅಂತ? ಸರಿ, ಈಗ ಬೆಳೆಗೆ ತಗಲುವ ಒಂದು ಬೇಸಾಯದ ಒಂದು ಖರ್ಚು ಮತ್ತು ಆದಾಯ, ತನಗಿನ ಬೆಳೆ ಇಡುವ ವಿಧಾನ ಇರ್ಬೋದು, ಅದೇ ರೀತಿ ಉಪಯೋಗಿಸುವಂತ ಒಂದು ತಳಿಗಳು ಮತ್ತೆ ನಮಗೆ ಮಾರ್ಕೆಟಲ್ಲಿ ಸಿಗುವ ಒಂದು ಬೆಲೆ ಮೇಲೆ ಅವಲಂಬಿಸಿದೆ. ಸರಿ, ಈಗ ನಾನು ಎಕರೆಗೆ ಎಷ್ಟು ಇಳುವರಿ ಪಡೆಯಬಹುದು ಅಂತ ಹೇಳಿದೆ. ಸರಿ, ಸುಧಾರಿತ ತಳಿಗಳ ತೆರಿಗಿನ ನಾವು 15-20 ಟನ್, ಅದೇ ರೀತಿ ಹೈಬ್ರಿಡ್ ಆದ್ರೆ 30 ಟನ್ ಇಳುವರಿ ಒಂದು ಎಕರೆಗೆ ಪಡೆಯಬಹುದು ಅಂತೇಳಿ. ಸರಿ, ಆ ರೀತಿ ತಗೊಂಡಾಗ ಒಂದು ಪ್ರತಿ ಎಕರೆಗೆ ನಾವು ಬೇಸಾಯ ಅಂತ ಮಾಡ್ಲಿಕ್ಕೆ ಹೋದಾಗ ಕನಿಷ್ಠ ಅಂದ್ರೂ ಕೂಡ ಈ ಸುಧಾರಿತ ತಳಿಗಳನ್ನು ಬೆಳೆಸಿದಾಗ ನಮಗೆ ಎಕರೆಗೆ 60-85,000, ಅದೇ ರೀತಿ ಈ ಹೈಬ್ರಿಡ್ ಅಥವಾ ಸಂಕೀರ್ಣ ತಳಿಗಳನ್ನು ಬೆಳೆಸಿದಾಗ ಒಂದು ಎಕರೆಗೆ 135,000 ರೂಪಾಯಿಗಳ ಒಂದು ನಿವ್ವಳ ಆದಾಯವನ್ನು ನಾವು ಪಡೆಯಬಹುದು. ಸರಿ, ಇದರಲ್ಲಿ ಏನಂತಂದ್ರೆ ನಾನು ಆಗಲೇ ಹೇಳಿದಾಗೆ ಬೆಲೆ ಮೇಲೆ ಅಥವಾ ನಾವು ಬೆಳೆಸಿರುವುದರ ಮೇಲೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸರಿ, ಈ ಒಂದು ಬೆಲೆ ಸಿಕ್ಕಿದಾಗ ಇಷ್ಟೊಂದು ಆದಾಯವನ್ನು ನಾವು ಪಡೆಯಬಹುದು. ಒಳ್ಳೆಯದು ರಾಜಣ್ಣ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕಲ್ಲಂಗಡಿ ಬೇಸಾಯದ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಜಗದೀಶ್. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,600 ರೂಪಾಯಿಂದ 26,100 ರೂಪಾಯಿ, ಅರಬಿಕಾ ಚೆರಿ 13,400 ರೂಪಾಯಿಂದ 15,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 15,500 ರೂಪಾಯಿಂದ 16,000 ರೂಪಾಯಿ, ರೊಬೆಸ್ಟಾ ಚೆರಿ 9,250 ರೂಪಾಯಿಂದ 10,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಆಂಡ್ ಪೆಟ್ ಕೇರ್. ಇಲ್ಲಿ ಎಲ್ಲಾ ಕಂಪನಿಯ ಆಯುರ್ವೇದಿಕ್ ಔಷಧಿಗಳು, ಸರ್ಜಿಕಲ್ ಐಟಮ್ಸ್ ಹಾಗೂ ವೆಟನರಿ ಐಟಮ್ಸ್ ಲಭ್ಯ. ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಆಂಡ್ ಪೆಟ್ ಕೇರ್, ಶ್ರೀ ಅಮ್ಮ ಮೆಡಿಕಲ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಆಲೂರು ಸಿದ್ದಾಪುರ ದೊಡ್ಡ ಕಣಗಾಲು ಕರಳಾನ ಕಲ್ಮಾಡಂಡ ಶಾರದ ಅಯ್ಯಂಗ ಇಂದು ಮರಣಪಟ್ಟಿತು. 86 ಬೈತ್ರ ಕಲ್ಮಾಡಂಡ ಶಾರದ ಅಯ್ಯಂಗಡ ತಾಮನೆ ಉಪ್ಪಂಗಡ ಬಿಳುಗುಂದ. ಆಕಿರಿ ಕಾರ್ಯ ನಾಳೆ ಫಲಕ 10 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ಮದೆನಾಡು ಮದೆ ಗ್ರಾಮದ ಚೆರಿಯಮನೆ ದಿವಂಗತ ಚಿಯಣ್ಣ ಅವರ ಮಗ ಅಯ್ಯಣ್ಣ ಕುಮಾರ್ ಅವರು ಇಂದು ನಿಧನರಾದರು. ನಿವೃತ್ತ ಕೆಎಸ್ಆರ್ಪಿ ಸಬ್ ಇನ್ಸ್ಪೆಕ್ಟರ್ 80 ವರ್ಷ ಪ್ರಾಯದ ಅಯ್ಯಣ್ಣ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯ ಒಳಗೆ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಮಡಿಕೇರಿ ತಾಳೆತ್ಮನೆ ನಿವಾಸಿ ಚಿರಿಯಮನೆ ದಿವಂಗತ ಸೋಮಯ್ಯ ಅವರ ಪತ್ನಿ ಜಾನಕಿ ಅವರು ಇಂದು ನಿಧನರಾದರು. ಚೆರಿಯಮನೆ ಮುತ್ತಣ್ಣ ರಾಜ ಅವರ ತಾಯಿ 83 ವರ್ಷ ಪ್ರಾಯದ ಜಾನಕಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಂತ ಮನೆಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು, ಅಧ್ಯಕ್ಷರು, ಆಡಳಿತ ಮಂಡಳಿ ಮತ್ತೆ ಸರ್ವ ಸದಸ್ಯರು ಗೌಡ ಸಮಾಜ ಮರಗೋಡು. ಶುಭ ಸಮಾರಂಭಗಳ ನಡೆಸಿಕೆ ಬೇಕಾದ ಎಲ್ಲಾ ಸೌಕರ್ಯ ಇರುವ ಕಟ್ಟಡ ನಮ್ಮಲ್ಲಿ ಉಂಟು. ಸಂಪರ್ಕಿಸಿ 8792875341. ಸುದ್ದಿ ಚುಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜುಂಪೆನ ವಿವರ: ಕನ್ನಡ ನಾಡು ಹಂಗೆ ಭಾಷೆಗೆ ಜಾಸ್ತಿ ಕೊಡುಗೆ ನೀಡಿದ ರಾಷ್ಟ್ರಕವಿ ಕುವೆಂಪು ಅವರ ಈಗ ಇದ್ದ ಪ್ರತಿಮೆ ಜಾಗಕ್ಕೆ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡುವಂತ ಕೂತ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರ ಹಂಗೆ ಕುವೆಂಪು ಕುಟುಂಬಕ್ಕೆ ಸಂಬಂಧಪಟ್ಟ ಕೆಪಿ ಚಂದ್ರಕಲಾ ಅವು ಕೇಳಿಕೊಂಡಳೋ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ಪ್ಯಾಟೆನ ಗಾಂಧಿಭವನಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟಿದ ಹಬ್ಬದ ಬಗೆಯಲ್ಲಿ ಇಂದು ವಿಶ್ವಮಾನವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೂಡಿಯಾಡಿ ಅವು ಮಾತಾಡ್ದೋ. ಕನ್ನಡ ಭಾಷೆಯಲ್ಲಿ ಜ್ಞಾನಪೀಠ ಇನಾಮ್ ಪಡೆದ ಶುರುವಿನ ಕವಿ ಕುವೆಂಪು ಅವರ ದೊಡ್ಡ ಕಂಚಿನ ಪ್ರತಿಮೆನ ನಿರ್ಮಿಸೋಕೂತ ಅವು ಮನವಿನ ಮಾಡಿಕೊಂಡೋ. ಕುವೆಂಪು ಅವರ ಮಂತ್ರ, ಮಾಂಗಲ್ಯ, ಸರಳ ವಿವಾಹನ ಪ್ರತಿಯೊಬ್ಬನು ಅಳವಡಿಸೋಕೂತ ಹಂಗೆ ಇದರಿಂದ ಒಳ್ಳೆ ಬದುಕು ಕಾಣೋಕೂತ ಅವು ಕಿವಿ ಮಾತು ಕೊಟ್ಟೋ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಅಧ್ಯಕ್ಷರು ಎಂಪಿ ಕೇಶವ ಕಾಮತ್, ಟಿಪಿ ರಮೇಶ್ ಹಂಗೆ ಅಂಬೇಕಲ್ಲು ಕುಶಾಲಪ್ಪನವು ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಹಂಗೆ ಎಲ್ಲಾ ನ್ಯಾಯಾಲಯದಲ್ಲಿ ರಾಜ್ಯಕ್ಕೆ ಬಾಕಿ ಇದ್ದ ಪ್ರಕರಣಗಳನ್ನ ಮಧ್ಯಸ್ಥಿಕೆ ಮೂಲಕ ಇತ್ಯರ್ಥ ಮಾಡ್ಕೊಂಬಕ್ಕೆ ಮುಖ್ಯ ನ್ಯಾಯಮೂರ್ತಿ ಸರ್ವೋಚ್ಚ ನ್ಯಾಯಾಲಯ ದೇಶಾದ್ಯಂತ ಜನವರಿ 2ರಿಂದ 90 ದಿನಗಳ ವಿಶೇಷ ಮಧ್ಯಸ್ಥಗಾರಿಕಾ ಅಭಿಯಾನ 90 ದಿನಗಳ ಮಧ್ಯಸ್ಥಿಕೆ ಅಭಿಯಾನಕ್ಕೆ ಚಾಲನೆ ನೀಡಿಳೋ. ಜಿಲ್ಲೆಯಲ್ಲಿ ನ್ಯಾಯಾಲಯದಲ್ಲಿ ರಾಜಿ ಆಕೆ ಬಾಕಿ ಇದ್ದ ಪ್ರಕರಣಗಳನ್ನ ಮಧ್ಯಸ್ಥಿಕೆಯಿಂದ ಇತ್ಯರ್ಥ ಮಾಡಿಕೆ ಕಕ್ಷಿದಾರರು ಈ 90 ದಿನಗಳ ಅಭಿಯಾನನ ಸದುಪಯೋಗ ಪಡ್ಕೊಳ್ಳೋ ಹಂಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ತಿಳಿಸಿಳೋ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ವಿಶ್ವಕರ್ಮ ಅಮರ ಶಿಲ್ಪಿ ಜಕನಾಚಾರಿ ಸಂಸ್ಕರಣಾ ದಿನಾಚರಣೆ ಕಾರ್ಬಾರ್ 2026ರ ಜನವರಿ 1ರಂದು ಹೊತ್ತಾರೆ 11 ಗಂಟೆಗೆ ಪ್ಯಾಟಿನ ಗಾಂಧಿಭವನದಲ್ಲಿ ನಡೆದಿದೆ. ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗ ಎನ್ಎಸ್ ಬೋಸರಾಜ್, ಶಾಸಕರು, ಸಂಸದರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಜಿಲ್ಲಾಧಿಕಾರಿಗ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಪುರಸ್ಕೃತ ಸೂಕ್ಷ್ಮ ಸಣ್ಣ ಮತ್ತೆ ಮಧ್ಯಮ ಉದ್ಯಮಗಳ ಕಾರ್ಯಕ್ಷಮತೆನ ಜಾಸ್ತಿ ಮಾಡ್ಕೊಂಬಕ್ಕೆ ಜಿಲ್ಲೆನ ಕೈಗಾರಿಕಾ ಅಭಿವೃದ್ಧಿಗೆ ಪಾಲುದಾರರಾಗಿದ್ದ ಬೇರೆ ಬೇರೆ ಇಲಾಖಾ ಅಧಿಕಾರಿಗಳಿಗೆ ಹಂಗೆ ಕೈಗಾರಿಕಾ ಸಂಘ ಸಂಸ್ಥೆಗಳಿಗೆ ಕಾರ್ಯಾಗಾರ 30 ಡಿಸೆಂಬರ್ ಹೊತ್ತಾರೆ 10 ಗಂಟೆಗೆ ಪ್ಯಾಟೆನ ಹೋಟೆಲ್ ರಾಜದರ್ಶನ್ ಹಾಲ್ನಲ್ಲಿ ನಡೆದದೇತ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರು ಕೆ ಹನುಮಂತರಾಯ ಅವು ತಿಳಿಸಿಯೋಳೋ. ಹಿರಿಯ ನಾಗರಿಕರ ವೇದಿಕೆನ 2024-25ನೇ ಸಾಲಿನ ಮಹಾಸಭೆ 31ರಂದು ಹೊತ್ತಾರೆ 10:30 ಗಂಟೆಗೆ ಪ್ಯಾಟಿನ ಬಾಲಭವನದಲ್ಲಿ ವೇದಿಕೆನ ಅಧ್ಯಕ್ಷರು ಕೊಂಗಂಡ ಎ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದದೇತ ಹಿರಿಯ ನಾಗರಿಕರ ವೇದಿಕೆನ ಅಧ್ಯಕ್ಷರು ಮಾಹಿತಿ ಕೊಟ್ಟೋಳೋ. ಕೊಡಗು ಮತ್ತೆ ದಕ್ಷಿಣ ಕನ್ನಡ ಸಮಾಜ ಬೆಂಗಳೂರು ಮಹಿಳಾ ಘಟಕದ ಕಡೆಯಿಂದ ವರ್ಷೋಳ್ನಂಗೆ ನಡೆಸುವ ವಧುವರರ ಮುಖಾಮುಖಿ ಭೇಟಿ ಕೊಡುವ ಜಂಬರಣ ಜನವರಿ 25ನೇ ತಾರೀಕಿನಂದು ನಡೆಸಿಕೆ ತೀರ್ಮಾನಿಸಿಯಳೋ. ಈ ಕಾರ್ಯಕ್ರಮದಲ್ಲಿ ಖುಷಿ ಇದ್ದವು ಅರ್ಜಿ ನಮೂನೆನ ಸಮಾಜದ ಕಚೇರಿಯಲ್ಲಿ ಪಡೆದು ಅದಕ್ಕೆ ಬೇಕಾದ ದಾಖಲಾತಿಯೊಟ್ಟಿಗೆ ತುಂಬಿಸಿದ ಅರ್ಜಿನ ಸಲ್ಲಿಸಿಕೆ ಜನವರಿ 15 ಕಡೆಯ ದಿನ ಆಗುಟ್ಟು ಇದರ ಬಗ್ಗೆಲಿ ಜಾಸ್ತಿ ಮಾಹಿತಿ ಪಡ್ಕೊಂಬಕ್ಕೆ ಕಚೇರಿನ ವ್ಯವಸ್ಥಾಪಕರ ಹಂಗೆ ಮಹಿಳಾ ಘಟಕದ ಪದಾಧಿಕಾರಿ ಅವರ ದೂರವಾಣಿ ಸಂಖ್ಯೆ 9483742983 ಇವರಿಂದ ಕೇಳಿ ತಿಳ್ಕನಕೃತ ಮಾಹಿತಿ ಸಿಕ್ಕಿಟ್ಟು. ಮದ್ರಾಸ್ ರೆಜಿಮೆಂಟ್ ಅಭಿಲೇಖಾಲಯ

ಆಕಾಶವಾಣಿ ಮಡಿಕೇರಿ. ಸಮಯ 7:29 ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕನ್ನಡ ನಾಡು ಪಿಂಜ ಪಾಜರ ಬೊಳಚಕ್ ಬಲ್ಯಮಟ್ಟತ್ರ ಕೊಡುಗೆ ಕೊಡುತ್ತ ರಾಷ್ಟ್ರಕವಿ ಕುವೆಂಪು ಆಂಡ ಕಚ್ಚರ ಆಳುರೂಪ ಸ್ಥಾಪನೆ ಮಾಡುವ ಅವಶ್ಯಕತೆ ಉಂಡು ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷಗಳನ್ನ ಕೆಪಿ ಚಂದ್ರಕಲಾ ಅಣಚಿ. ರಾಷ್ಟ್ರಕವಿ ಕುವೆಂಪು ಆಂಡ ಪುಟ್ಟದ ನಾಳರ ಮಾರಿಪತ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಕೂಡುಕೂಟತ್ ಮಡಿಕೇರಿ ಗಾಂಧಿ ಭವನತ್ ನಡೆದ ವಿಶ್ವ ಮಾನವ ನಾಳು ಕಾರ್ಯಕ್ರಮತ್ತು ಕೂಡಿಡತ ತಕ್ಕ ಪರಂದ ಅವು ಕನ್ನಡ ಪಾಜಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಆದ್ಯ ಕವಿ ಅನ್ನುವ ಕೇಳಿಕೊಂಡ ಕುವೆಂಪು ಆಂಡ ಬದುಕು ಪಿಂಜ ಸಾಧನರ ಮಿತ ಅರಿಚಿಟತ್. ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ತಕ್ಕ ಪರಂದಿತ್ ವಿಶ್ವ ಮಾನವ ಸಂದೇಶ ಸಾರನ ಕುವೆಂಪು ಆಂಡ ಕಾವ್ಯ ಕವನ